ಹವಾಮಾನ ತಜ್ಞರು ಮತ್ತು ವಿಜ್ಞಾನಿಗಳಾದ ಡಾಕ್ಟರ್ ಸಿ ಎಸ್ ಪಾಟೀಲ್ ಅವರು ತಮ್ಮ ಅಭಿಪ್ರಾಯವನ್ನ ನಮ್ಮ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸ್ಕೊಡಿ. ನಮಸ್ಕಾರ, ನಾನು ಸಿ ಎಸ್ ಪಾಟೀಲ್, ವಿಜ್ಞಾನಿ, ಹವಾಮಾನ ಕೇಂದ್ರ ಬೆಂಗಳೂರು. ನಾನು ಕರ್ನಾಟಕ ರಾಜ್ಯದ ಪ್ರಸ್ತುತ ಹವಾಮಾನ ಸ್ಥಿತಿಗತಿ ಹಾಗೂ ಮುನ್ಸೂಚನೆಯ ಬಗ್ಗೆ ಮಾತನಾಡುತ್ತೇನೆ. ಈ ಬಾರಿ ಕರ್ನಾಟಕ ರಾಜ್ಯವು ವಿಶಿಷ್ಟ ಚಳಿಗಾಲವನ್ನು ಎದುರಿಸುತ್ತಿದೆ. ತೀವ್ರವಾದ ಚಳಿ ಹಾಗೂ ಅಕಾಲಿಕ ಮಳೆ ಎರಡು ಏಕಕಾಲದಲ್ಲಿ ಸಂಭವಿಸಿವೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಚಳಿ ಇನ್ನೂ ಎದ್ದು ಉಳಿದ ಭಾಗಗಳಲ್ಲಿ ಉಷ್ಣತೆಯು ಸ್ವಲ್ಪ ಮಟ್ಟಿಗೆ ಸ್ಥಿರವಾಗಿದೆ. ಈ ವರ್ಷ ಬೀದರ್ನಲ್ಲಿ 7 ಡಿಗ್ರಿ ಸೆಂಟಿಗ್ರೇಡ್, ಹಾಸನ, ಚಿತ್ರದುರ್ಗ, ಕೋಲಾರ್ನಲ್ಲಿ ಕನಿಷ್ಠ ಉಷ್ಣಾಂಶ 10-12 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ. ಈ ವಾರದ ಪ್ರಮುಖ ಬದಲಾವಣೆ ಏನೆಂದರೆ ಕರ್ನಾಟಕದ ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳ ಕೆಲವು ಕಡೆ, ಕೊಡಗು, ಬೆಂಗಳೂರು, ಚಿಕ್ಕಮಗಳೂರು, ಹಾಸನ, ಮೈಸೂರು ಜಿಲ್ಲೆಗಳ ಕೆಲವು ಕಡೆ ಅಕಾಲಿಕ ಮಳೆ ಕಂಡುಬಂದಿದೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಬಂಗಾಳ ಕೊಲ್ಲಿಯಲ್ಲಿ ಉಂಟಾದ ವಾಯುಭಾರ ಕುಸಿತ. ನಾನು ಮುಂದಿನ 7 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಇಂದು ಕರ್ನಾಟಕ ರಾಜ್ಯದಂತ ಒಣಹವೆ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ 17 ಡಿಗ್ರಿ ಸೆಂಟಿಗ್ರೇಡ್ ಹಾಗೂ ಗರಿಷ್ಠ ಉಷ್ಣಾಂಶ 30 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ 16-18 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ 21-23 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುಂದಿನ 7 ದಿನಗಳವರೆಗೆ ಜನವರಿ 16-27 ಕರ್ನಾಟಕ ರಾಜ್ಯದಂತ ಒಣ ಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಇದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಮಳೆಯ ಸಂಭವನೀಯತೆಯೇ ಇಲ್ಲ. ಆಕಾಶವು ಶುಭ್ರವಾಗಿರುವುದರಿಂದ ಹಗಲಿನ ವೇಳೆಯಲ್ಲಿ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 28-30 ಡಿಗ್ರಿ ಸೆಲ್ಸಿಯಸ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ರಾತ್ರಿ ವೇಳೆಯಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 15-17 ಡಿಗ್ರಿ ಸೆಲ್ಸಿಯಸ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ಕನಿಷ್ಠ ತಾಪಮಾನ ಸುಮಾರು 21-23 ಡಿಗ್ರಿ ಸೆಲ್ಸಿಯಸ್ ಹಾಗೂ ಹಗಲಿನ ವೇಳೆಯಲ್ಲಿ ಗರಿಷ್ಠ ತಾಪಮಾನ ಕರಾವಳಿ ಜಿಲ್ಲೆಗಳಲ್ಲಿ 31-33 ಡಿಗ್ರಿ ಸೆಲ್ಸಿಯಸ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮುಂದಿನ 7 ದಿನಗಳವರೆಗೆ ಕನಿಷ್ಠ ಉಷ್ಣಾಂಶ ಸುಮಾರು 15-17 ಡಿಗ್ರಿ ಸೆಲ್ಸಿಯಸ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ ಸುಮಾರು 28-30 ಡಿಗ್ರಿ ಸೆಲ್ಸಿಯಸ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ 3 ದಿನಗಳ ನಂತರ ಕನಿಷ್ಠ ತಾಪಮಾನದಲ್ಲಿ ಸುಮಾರು 2-3 ಡಿಗ್ರಿ ಸೆಲ್ಸಿಯಸ್ ಕಡಿಮೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮುಂದಿನ 7 ದಿನಗಳವರೆಗೆ ಯಾವುದೇ ಬದಲಾವಣೆ ಇರುವುದಿಲ್ಲ. ದಕ್ಷಿಣ ಮತ್ತು ಉತ್ತರ ಒಳನಾಡಿನ ಕೆಲವು ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ತಾಪಮಾನ ಇರುವ ಹೆಚ್ಚಿನ ಸಾಧ್ಯತೆ ಇದ್ದು ಮುಂಜಾನೆ ಚಳಿಯ ಪ್ರಭಾವ ಹೆಚ್ಚು ಇರುವ ಸಾಧ್ಯತೆ ಇದೆ. ಇದು ಬೆಳೆಗಳಲ್ಲಿ ಹೂವು ಉದುರುವಿಕೆಗೆ ಕಾರಣವಾಗಬಹುದು. ಈ ಸಮಯದಲ್ಲಿ ರೈತರು ಅನುಸರಿಸಬೇಕಾದ ಪ್ರಮುಖ ಕ್ರಮಗಳೆಂದರೆ ಕಡಲೆ ಈಗ ಕಾಯಿ ಕಟ್ಟುವ ಹಂತದಲ್ಲಿದೆ. ಕಾಯಿ ಕೊರಕ ಹುಳುವಿನ ಬಾಧೆ ತಪ್ಪಿಸಲು 0.3 ಗ್ರಾಂ ಎಮಾಪೆಕ್ಟಿನ್ ಬಂಜೇಟ್ ಅನ್ನು ಪ್ರತಿ ಲೀಟರ್ಗೆ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಅದು ಅಲ್ಲದೆ 2% ಯೂರಿಯಾ ಸಿಂಪಡಣೆಯು ಇಳುವರಿ ಹೆಚ್ಚಿಸಲು ಸಹಕಾರಿಯಾಗುತ್ತದೆ. ಭತ್ತ ಬೆಳೆಯುವ ಭಾಗಗಳಲ್ಲಿ ಭತ್ತ ಕೊಯ್ಲಿಗೆ ಬಂದಿದೆ. ಹವಾಮಾನ ಒಣವಾಗಿರುವುದರಿಂದ ಕೊಯ್ಲು ಮತ್ತು ಶೇಖರಣೆಯನ್ನು ಮುಂದುವರಿಸಬಹುದು. ಮಾವಿನ ಬೆಳೆಗಳಿಗೆ ಬಂದರೆ ಮಾವಿನ ಮರಗಳಲ್ಲಿ ಹೂ ಬಿಡುವ ಪ್ರಕ್ರಿಯೆ ಆರಂಭವಾಗಿದೆ. ಹೂ ಉದುರುವುದನ್ನು ತಡೆಯಲು ಮ್ಯಾಂಗೋ ಸ್ಪೆಷಲ್ ಪೋಷಕಾಂಶಗಳನ್ನು 5 ಗ್ರಾಂ ಪ್ರತಿ ಲೀಟರ್ಗೆ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಜಿಗಣಿ ಹುಳದ ಬಾಧೆ ಇದ್ದರೆ ಇಮಿಡೋ ಕ್ಲೋಫ್ರೀಡ್ ಬಳಸಬಹುದು. ದಾಳಿಂಬೆ ಬೆಳೆಗೆ ನಾವು ಬಂದರೆ ಹಣ್ಣು ತಿನ್ನುವ ಪತಂಗಗಳಿಂದ ರಕ್ಷಿಸಲು ಹಣ್ಣುಗಳಿಗೆ ಬ್ಯಾಗಿಂಗ್ ಅಥವಾ ಚೀಲಗಳಿಂದ ರಕ್ಷಿಸುವುದು ಬಹಳ ಉತ್ತಮ. ಕೃಷಿಯಷ್ಟೇ ಮುಖ್ಯವಾದ ಪಶು ಸಂಗೋಪನೆಯ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಚಳಿಯಿಂದ ಜಾನುವಾರುಗಳನ್ನು ರಕ್ಷಿಸಲು ರಾತ್ರಿಯ ಹೊತ್ತು ಅವುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿಹಾಕಬೇಕು. ಹೈನುಗಾರರು ಹಾಲಿನ ಇಳುವರಿಯನ್ನು ಹೆಚ್ಚಿಸಲು 1 ಕೆಜಿ ಆಹಾರದೊಂದಿಗೆ 50 ಗ್ರಾಂ ಖನಿಜ ಮಿಶ್ರಣವನ್ನು ತಪ್ಪದೇ ನೀಡಬೇಕು. ಕುರಿ ಮತ್ತು ಮೇಕೆಗಳನ್ನು ಮುಂಜಾನೆ ಇಬ್ಬನಿಯಿರುವ ಹುಲ್ಲಿನಲ್ಲಿ ಮೇಯಲು ಬಿಡಬೇಡಿ. ಇದು ರೋಗಗಳಿಗೆ ಕಾರಣವಾಗುವ ಸಾಧ್ಯತೆ ಇದೆ. ತೋಟಗಾರಿಕೆ ಬೆಳೆಗಳಾದ ಅಡಿಕೆ ಮತ್ತು ತೆಂಗಿಗೆ ಚಳಿಯ ಪ್ರಭಾವ ತಡೆಯಲು ನಿಯಮಿತವಾಗಿ ನೀರನ್ನು ಹಾಯಿಸಬೇಕು. ಕೃಷಿಯಲ್ಲಿ ಹವಾಮಾನದ ಪಾತ್ರ ಅತಿ ದೊಡ್ಡದು. ಮುಂಜಾಗ್ರತೆಗಳನ್ನು ಅನುಸರಿಸುವುದರಿಂದ ಖಂಡಿತವಾಗಿ ನಷ್ಟವನ್ನು ಕೂಡ ಕಡಿಮೆ ಮಾಡಬಹುದು. ನಮಸ್ಕಾರ. ಕೇಳುವರೇ, ಇವತ್ತಿನ ನಮ್ಮ ಹವಾಮಾನ ಕಾರ್ಯಕ್ರಮದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವಿವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈಗ ಕೇಳಿ, ಹವಾಮಾನ ಬದಲಾವಣೆಯಿಂದ ಆರೋಗ್ಯದ ಮೇಲೆ ಉಂಟಾಗುವ ಪರಿಣಾಮ, ಈ ಕುರಿತು ಆರೋಗ್ಯ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಮೊಹಮ್ಮದ್ ಶಫಿ ಅವರು ಮಾಹಿತಿಯನ್ನು ನೀಡುತ್ತಾರೆ. ಇದು ಕಳೆದ ವಾರ ಅವರು ನೀಡಿದ ಮಾಹಿತಿಯ ಮುಂದುವರಿದ ಭಾಗ. ಮಧ್ಯಾಹ್ನ 12 to 4 ಈ ಮಧ್ಯದಲ್ಲೇ ನಮ್ಗೆ ಹೀಟ್ ಜಾಸ್ತಿ ಇರುತ್ತೆ. ಸೊ ಆ ಟೈಮ್ ಅಲ್ಲಿ ಹೊರಗಡೆ ಹೋಗೋದನ್ನ ಒಳಗೆ ಇರಬೇಕು, ಕಚೇರಿ ಒಳಗೆ ಇರಬೇಕು. ಆಮೇಲೆ ಕೆಲಸ ಮಾಡುವವರು ಸಹಿತ ಹೊರಗಡೆ ಫೀಲ್ಡ್ ಅಲ್ಲಿ, ಹೌದು, ನಮ್ಮ ರೈತರು ಇರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ, ಅವರು ಈ 12 to 4 ಹೋಗ್ಲೇಬಾರ್ದು. ಬಿಸಿಯಾದ ಗಾಳಿ ಇದ್ದಾಗ ಅವಾಗ ಹೋಗ್ಬಾರ್ದು. ಆಮೇಲೆ ತಿಳಿ ಬಣ್ಣದ ಹತ್ತಿ ಬಟ್ಟೆಗಳನ್ನು ಧರಿಸೋದು, ಆಮೇಲೆ ಥಿನ್ ಆಗಿರ್ಬೇಕು, ಆಮೇಲೆ ಕಾಟನ್ ಬಟ್ಟೆಗಳನ್ನು ಅವಾಗ ಹಾಕೋಬೇಕಾಗುತ್ತೆ. ದಪ್ಪ ಇರೋದು ಪಾಲಿಸ್ಟರ್ ಆಮೇಲೆ ಬೇರೆ ಬೇರೆ ತರದ ಬಟ್ಟೆಗಳನ್ನು ಹಾಕೊಳ್ಳದಿರೋದ್ರೆ ಯೋಗ್ಯ ಅಲ್ಲ. ಸೊ ತಿಳಿ ಬಣ್ಣದ ಹತ್ತಿ ಬಟ್ಟೆಗಳನ್ನು, ಆಮೇಲೆ ಸುಸ್ತು ಅಥವಾ ಏನಾದ್ರೂ ಲಕ್ಷಣಗಳು ಕಂಡು ಬಂದ್ರೆ, ಸುಸ್ತಾದ್ರೆ, ಆಮೇಲೆ ಬಳಲಿಕೆ ಆದ್ರೆ, ಅವಾಗ ತಂಪಾದ ಸ್ಥಳದಲ್ಲಿ ರೆಸ್ಟ್ ತಗೋಬೇಕು. ಇದರಿಂದ ಆಮೇಲೆ ಸೂರ್ಯಾಘಾತ ಇದನ್ನು ಆಗ್ಬಹುದು. ಮಧ್ಯಾಹ್ನದ ಸಮಯದಲ್ಲಿ ಕೆಲಸವನ್ನ ಮಾಡಬಾರ್ದು. ಸೂರ್ಯಾಘಾತದಿಂದ ರಕ್ಷಣೆ ಹೇಗೆ ಮಾಡ್ಕೋಬೇಕು ಅಂತಂದ್ರೆ, ನಾವು ಮಧ್ಯಾಹ್ನ ಟೈಮಲ್ಲಿ ನೀರನ್ನ ಹೆಚ್ಚಿಗೆ ಕುಡಿಬೇಕು. ನೀರಿಂದ ಆಗ್ದಿರ ಇದ್ರು ಹೆಚ್ಚಿಗೆ ನೀರನ್ನ ಕುಡಿಯುವಂತದ್ದು, ಹೆಚ್ಚು ಸಕ್ಕರೆಯುಕ್ತ ಪಾನೀಯಗಳು, ಆಮೇಲೆ ಕಾರ್ಬೋನೇಟೆಡ್ ಪಾನೀಯಗಳು ಅದನ್ನ ಕುಡಿಬಾರ್ದು. ಡಾಕ್ಟರ್, ಇನ್ನೊಂದು, ಈಗ ಈ ಒಂದು ಹವಾಮಾನ ಬದಲಾವಣೆಯಿಂದ ಕೆಲವು ಕೀಟಗಳು ಕೂಡ ನಮ್ಗೆ ವಿವಿಧ ರೀತಿಯ ರೋಗವನ್ನ ತರಬಲ್ಲವಾಗಿವೆ. ಅದು ಯಾವಂದ್ರೆ, ಈ ಕೀಟಗಳಿಂದ ಮಲೇರಿಯಾ ರೋಗ ಬರಬಹುದು, ಡೆಂಗ್ ಬರಬಹುದು, ಚಿಕನ್ ಗುನ್ಯಾ ಬರಬಹುದು, ಜೇಇ ಬರಬಹುದು, ಫ್ಲೋರೆಸಿಸ್ ಆಗ್ಬಹುದು, ಮತ್ತೆ ಕ್ಯಾಸ್ಮೋರ್ ಪಾರೆಸ್ಟ್ ಡಿಸೀಸ್ ಅಂತವೆ, ಅದು ಕೂಡ ಬರಬಹುದು. ಇದ್ರ ಬಗ್ಗೆ ಹೇಳಿ, ಈ ಹವಾಮಾನ ಬದಲಾವಣೆಗೂ ಇದಕ್ಕೂ ಏನ್ ಸಂಬಂಧ ಡಾಕ್ಟ್ರೆ? ಹವಾಮಾನ ಬದಲಾವಣೆಯಿಂದ ಸಾಂಕ್ರಾಮಿಕ ರೋಗಗಳು ಹರಡೋದು ಹೆಚ್ಚಿಗೆ ಆಗ್ತವೆ. ಹೇಗೆ ಅಂತಂದ್ರೆ, ನಮ್ಗೆ ಇವತ್ತಿನ ದಿವಸ ಹವಾಮಾನ ಬದಲಾವಣೆಯಿಂದ ಟೆಂಪರೇಚರ್ ರೈಸ್ ಆಗ್ತಾ ಇದೆ. ಸೊ ಯಾವಾಗ ಈ ಟೆಂಪರೇಚರ್ ಮತ್ತೆ ಹ್ಯುಮಿಡಿಟಿ ಹೆಚ್ಚಿಗೆ ಆಗುತ್ತೆ, ಅವಾಗ ಈ ಸೊಳ್ಳೆ ಉತ್ಪತ್ತಿ ಆಗೋದು ಹೆಚ್ಚಿಗೆ ಆಗುತ್ತೆ. ಯಾವಾಗ ನೀರು ಅಭಾವ ಇರುತ್ತೆ, ಜನ ನೀರು ಶೇಖರಣೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ನೀರು ಶೇಖರಣೆ ಮಾಡ್ತಾರೆ, ಅವಾಗ ನೀರಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿ, ಸೊಳ್ಳೆ ಮೊಟ್ಟೆ ಇಡೋದು, ಮತ್ತೆ ಅದು ಲಾರ್ವಾ ಆಗಿ ಪ್ಯೂಪಾ ಆಗಿ ಸೊಳ್ಳೆ ಆಗೋದು ನೀರಿನಲ್ಲಿ, ಓಪನ್ ಆಗಿರೋ ನೀರಿನಲ್ಲಿ. ಸೊ ಅದರಿಂದ ಆಗುತ್ತೆ. ಆಮೇಲೆ ಈ ಹವಾಮಾನ ಬದಲಾವಣೆಯಿಂದ ಫ್ಲಡ್ಸ್ ಆಗುತ್ತೆ. ನೀರಿನ ಒಂದೇ ಸಲ ಮಳೆ ಜಾಸ್ತಿ ಆದಾಗ, ಹೆಚ್ಚಿಗೆ ಆದಾಗ ಸಡನ್ ಆಗಿ ಫ್ಲಡ್ಸ್ ಆಗುತ್ತೆ. ಫ್ಲಡ್ಸ್ ನೀರು ಬಂದ್ಬಿಡುತ್ತೆ, ಒಂದೇ ಸಲ ಫ್ಲಡ್ ಆಗುತ್ತೆ, ನೀರು ನಿಂತ್ಕೊಂಡ್ಬಿಡುತ್ತೆ. ನೀರು ನಿಂತ್ಕೊಂಡಾಗ ಈ ಸೊಳ್ಳೆಗಳು ಅದರಲ್ಲೂ ಸಹಿತ ಉತ್ಪತ್ತಿ ಆಗುವಂತದ್ದು ಹೆಚ್ಚಿಗೆ ಇರುತ್ತದೆ. ಸೊ ಹಾಗಾಗಿ ಮಲೇರಿಯಾ, ಡೆಂಗಿ, ಚಿಕನ್ ಗುನಿಯಾ, ಫೈಲೇರಿಯಾಸಿಸ್, ಮೆದುಳು ಜ್ವರ, ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಕೆಸನೂರು ಫಾರೆಸ್ಟ್ ಡಿಸೀಸ್, ಮಂಗನ ಕಾಯಿಲೆ ಅಂತ ಹೇಳ್ತೀವಿ ನಾವು, ಶಿವಮೊಗ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಈ ಭಾಗದಲ್ಲಿ ನಮ್ಗೆ ಈ ಕಾಯಿಲೆನೂ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಎಲ್ಲದರಿಂದಾನು ನಾವು ರಕ್ಷಣೆಯನ್ನ ಪಡ್ಕೋಬೇಕಾಗುತ್ತೆ. ಕೆಲವೊಂದು ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕಾಗುತ್ತೆ. ಈ ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ, ದೈನಂದಿನ ಕಾರ್ಯದಲ್ಲಿ ನಾವು ಮಾಡುವಂತದ್ದು ಏನಂದ್ರೆ, ನಮ್ಮ ಈ ಸೊಳ್ಳೆಯಿಂದ ಎಲ್ಲಿ ಉತ್ಪತ್ತಿ ಆಗುತ್ತೆ, ನಮ್ಮ ಮನೆ ಒಳಗಡೆ ನೀರು ಶೇಖರಣೆ ಮಾಡಿದ್ರೆ, ಮನೆ ಸುತ್ತಮುತ್ತ ನೀರು ಶೇಖರಣೆ ಮಾಡಿದ್ರೆ ಅದನ್ನ ನಾವು ಮುಚ್ಚಿಡಬೇಕು. ಮುಚ್ಚಿಡಕ್ ಆಗ್ತಾ ಇಲ್ಲ ಅಂತಂದ್ರೆ, ಅದರಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ನೀರಿದ್ರೆ ಅದರಲ್ಲಿ ನಾವು ಚಿಕ್ಕ ಮೀನುಗಳನ್ನ ನಾವು ಆರೋಗ್ಯ ಇಲಾಖೆ ಕಡೆಯಿಂದ ಬಿಡ್ತೀವಿ. ಆಮೇಲೆ ಸೋರ್ಸ್ ರಿಡಕ್ಷನ್ ಅಂತ ಹೇಳ್ತೀವಿ, ಲಾರ್ವಾ ಸರ್ವೆ ಮಾಡಕ್ಕೆ ನಮ್ಮ ಆಶಾ ಕಾರ್ಯಕರ್ತರು, ಆಮೇಲೆ ಆರೋಗ್ಯ ಕಾರ್ಯಕರ್ತರು ಮನೆ ಮನೆಗೆ ಬರ್ತಾರೆ. ಅವರು ಹೇಳ್ದಂಗೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕಾಗುತ್ತೆ. ಸೊಳ್ಳೆ ಪರದೆಯನ್ನ ನಾವು ಯೂಸ್ ಮಾಡ್ಬೇಕಾದ ರಾತ್ರಿ ಮಲಗುವಾಗ, ಇದರಿಂದ ನಾವು ಮಲೇರಿಯಾ, ಫೈಲೇರಿಯಾ ಈ ಕಾಯಿಲೆಗಳನ್ನ ತಡ್ಕೋಬಹುದು. ಆಮೇಲೆ ನಮ್ಗೆ ಮಳೆಗಾಲ ಬಂದಾಗ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಈ ಟೈಮಲ್ಲಿ ಡೆಂಗಿ, ಚಿಕನ್ ಗುನಿಯಾ ನಮ್ಗೆ ಹರಡುತ್ತೆ. ಇದು ಇಡೀಸ್ ಈಜಿಪ್ಟಿ ಇಂದ ಬರುವಂತದ್ದು ಕಾಯಿಲೆ. ಈ ಸೊಳ್ಳೆ ಹಗ್ಲತ್ತು ಕಚ್ಚುವಂತದ್ದು, ನಾವು ಡೇ ಟೈಮಲ್ಲಿ ನಾವು ಮನೆಯಲ್ಲಿ ಇರ್ತೀವಿ, ಚಿಕ್ಕ ಮಕ್ಕಳು, ವಯಸ್ಸಾದವರು, ಆಮೇಲೆ ಕೆಲವರು ಗರ್ಭಿಣಿಯವರು ಮನೆಯಲ್ಲಿ ಇರ್ತಾರೆ, ಆಮೇಲೆ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಅವಾಗ ನಾವು ಕೂತ್ಕೊಂಡಿದ್ದಾಗ ಈ ಸೊಳ್ಳೆ ಹಗ್ಲತ್ತು ನಮ್ಗೆ ಕಚ್ತವೆ. ಈ ಸೊಳ್ಳೆಗಳು ನಮ್ಮ ಸುತ್ತಮುತ್ತ ನಮ್ಮ ಮನೆ ಒಳಗಡೆ ಆಫೀಸ್ ಒಳಗಡೆ ಕಚೇರಿ ಒಳಗಡೆ ಅಲ್ಲಲ್ಲೇ ಇರುತ್ತೆ. ಸೊ ಅದನ್ನ ನಾವು ಬೆಳೆಯಕ್ಕೆ ಬಿಡಬಾರದು. ಅದನ್ನ ನಾವು ಯಾವ ತರ ಮಾಡ್ಬೇಕಂದ್ರೆ, ನಾವು ಏನು ನೀರನ್ನ ಶೇಖರಣೆ ಮಾಡಿರ್ತೀವಿ ಚಿಕ್ಕ ಚಿಕ್ಕ ಪಾತ್ರೆಗಳಲ್ಲಿ, ಒಂದು ಹೂವಿನ ಕುಂಡದಲ್ಲಿ, ಆಮೇಲೆ ನಮ್ಮ ತೊಟ್ಟಿಯಲ್ಲಿ, ಬಕೆಟ್ ಅಲ್ಲಿ, ಡ್ರಮ್ ಅಲ್ಲಿ, ಅದನ್ನ ಮುಚ್ಚಿಡಬೇಕು. ಆಮೇಲೆ ಆರೋಗ್ಯ ಕಾರ್ಯಕರ್ತರು ಮನೆಗೆ ಬಂದಾಗ ಅವರು ನಿಮ್ಗೆ ಏನ್ ಹೇಳ್ತಾರೆ ಅದನ್ನ ಪಾಲನೆ ಮಾಡಬೇಕಾಗುತ್ತೆ. ಆಮೇಲೆ ಮಂಗನ ಕಾಯಿಲೆ, ಈ KFD ಕೆಲಸನೂರು ಫಾರೆಸ್ಟ್ ಡಿಸೀಸ್, ಈ ನಾಲ್ಕೈದು ಜಿಲ್ಲೆಗಳಲ್ಲಿ ನಮ್ಗೆ ಮಲೆನಾಡಲ್ಲಿ ಕಂಡು ಬರ್ತಾ ಇದೆ. ಇದು ಕಂಡುಬರೋದು ಸುಮಾರು ಡಿಸೆಂಬರ್ ಆದ್ಮೇಲೆ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ವರೆಗೂ ಕಂಡುಬರುತ್ತೆ. ಈ ಕಾಯಿಲೆಗಳು ಹರಡುವಂತದ್ದು ತಿಗಣೆಯಿಂದ, ಟಿಕ್ ಇಂದ ಹರಡುತ್ತದೆ. ನಾವು ನಮ್ಮ ದೈನಂದಿನ ಕಾರ್ಯಕ್ಕೆ, ನಾವು ರೈತರು ವ್ಯವಸಾಯಕ್ಕೆ ಹೋಗ್ತಾರೆ, ಅಲ್ಲಿ ಫಾರೆಸ್ಟ್ ಹತ್ರ ಇರುತ್ತೆ. ಸೊ ಅಲ್ಲಿ ತಿಗಣೆಗಳು ನಮ್ಮ ಮೈ ಮೇಲೆ ಬರ್ದಿರಾ ನಾವು ನೋಡ್ಕೋಬೇಕು. ಅದು ಆರೋಗ್ಯ ಇಲಾಖೆ ಕಡೆಯಿಂದ ಒಂದು ಆಯಿಲ್ ಅನ್ನ ಕೊಡ್ತಾರೆ, ಅದನ್ನ ನಾವು ಹಚ್ಕೊಂಡು ಹೋಗ್ಬಹುದು. ಆಮೇಲೆ ಮನೆಗೆ ಬಂದ್ಮೇಲೆ ಬಟ್ಟೆ ಎಲ್ಲಾನು ಆ ತಿಗಣೆ ಏನಾದ್ರೂ ಇದೆಯಾ ಅದನ್ನ ತೆಗೆದ್ಬಿಟ್ಟು ಆದಷ್ಟು ಸ್ನಾನ ಮಾಡಿಕೊಂಡು ಕ್ಲೀನ್ ಆಗಿ ಇಟ್ಕೊಂಡ್ರೆ, ಆಮೇಲೆ ನಮ್ಮ ಪ್ರಾಣಿಗಳನ್ನು ಫಾರೆಸ್ಟ್ ಅಲ್ಲಿ ನಾವು ಬಿಟ್ಟಾಗ ಮನೆಗೆ ಬಂದಾಗ ಮುಂಜಾಗ್ರತೆ ವಹಿಸಬೇಕು. ಅಲ್ಲಿ ತಿಗಣೆ ಜೋಪಾನವಾಗಿ ನಾವು ತಿಗಣೆ ತಗೊಂಡ್ಬರ್ದಿರ ನೋಡ್ಕೋಬೇಕಾಗುತ್ತೆ. ಆಮೇಲೆ ಎಲ್ಲದ ಮಂಗಗಳು ಸತ್ತು ಹೋದ್ರೆ ಅದನ್ನ ಆರೋಗ್ಯ ಇಲಾಖೆ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಇಮಿಡಿಯೇಟ್ ಆಗಿ ತಿಳಿಸಬೇಕು. ಅದರಿಂದ ಏನಾಗುತ್ತೆ, ಆ ಏರಿಯಾದಲ್ಲಿ ಏನಾದ್ರು ಹರಡಿದ್ದರಿಗೆ ಕ್ರಮ ಕೈಗೊಳ್ತಾರೆ. ಇದನ್ನೆಲ್ಲಾನು ಆರೋಗ್ಯ ಇಲಾಖೆ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ವೆಟರ್ನರಿ, ಇವರೆಲ್ಲ ಜೊತೆಯಲ್ಲೆಲ್ಲಾನು ನಾವು ಸಹಕಾರ ಮಾಡಿಕೊಂಡ್ರೆ ಈ ಕೆಲಸನೂರು ಫಾರೆಸ್ಟ್ ಡಿಸೀಸ್ ಏನಿದೆ ಇವತ್ತಿನ ದಿವಸ, ನಾವು ಇದನ್ನು ಸಹಿತ ನಾವು ತಡೆಗಟ್ಟಬಹುದು. ಇದು ಬಿಟ್ಟು ಬೇರೆ ನಮ್ಗೆ ಫ್ಲಡ್ ಆದಾಗ ಕೆಲವೊಂದು ಲೆಪ್ಟೋಸ್ಪರೈಸಿಸ್, ಸ್ಕ್ರಬ್ ಟೈಫಸ್, ಈ ಕಾಯಿಲೆಗಳು, ಲೆಪ್ಟೋಸ್ಪರೈಸಿಸ್ ಅಂದ್ರೆ ಇಲಿ ಜ್ವರ ಅಂತ ಹೇಳ್ತೀವಿ, ಇದು ಇಲಿ ಮೂತ್ರದಿಂದ ಇದು ಸ್ಪ್ರೆಡ್ ಆಗುವಂತದ್ದು. ಈ ಇಲಿಗಳನ್ನ ನಾವು ಮನೆ ಒಳಗಡೆ ಮತ್ತೆ ಫ್ಲಡ್ ಟೈಮ್ ಅಲ್ಲಿ ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಏನು ಕ್ರಮಗಳನ್ನು ನಮ್ಮ ಆರೋಗ್ಯ ಇಲಾಖೆಯವರು ಹೇಳ್ತಾರೆ ಅದ್ರ ಬಗ್ಗೆ ಕ್ರಮಗಳನ್ನು ತಗೋಬೇಕು. ಆಮೇಲೆ ಜ್ವರ ಏನಾದ್ರು ಕಾಣಿಸ್ಕೊಂಡ್ರೆ ಇಮಿಡಿಯೇಟ್ ಆಗಿ ತಕ್ಷಣ ವೈದ್ಯರ ಹತ್ರ ಹೋಗಿ ಅವರ ಹತ್ರ ಚಿಕಿತ್ಸೆಯನ್ನು ಪಡಿಬೇಕು, ಟೆಸ್ಟ್ ಮಾಡಿಸ್ಕೋಬೇಕು ಅಂತ ನಾನು ಮುಖಾಂತರ ಹೇಳ್ತಾ ಇದ್ದೀನಿ. ಇನ್ನೊಂದು ಡಾಕ್ಟರ್, ಈಗ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ನಾವು ಇದು ಕೂಡ ಅಂದ್ರೆ ಈಗ ಮಾನಸಿಕ ಆರೋಗ್ಯ ಸಮಸ್ಯೆ, ಮೆಂಟಲ್ ಹೆಲ್ತ್ ಅಂತೇವಲ್ಲ ನಾವು, ಇದು ಕೂಡ ಈ ಆರೋಗ್ಯ ಬದಲಾವಣೆ ಅಥವಾ ಹವಾಮಾನ ಬದಲಾವಣೆಯಿಂದ ಈ ಒಂದು ಮಾನಸಿಕವಾಗಿಯೂ ನಮ್ದು ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗ್ತದೆ. ಕೆಲವೊಬ್ರು ಮಾನಸಿಕವಾಗಿ ತುಂಬಾ ದುಷ್ಪರಿಣಾಮ. ಹೌದು, ಮುಖ್ಯವಾಗಿ ಏನೇನು ದುಷ್ಪರಿಣಾಮ ಈ ಒಂದು ಮಾನಸಿಕ ಕಾಯಿಲೆ ಆ ಸಂದರ್ಭದಲ್ಲಿ ಬರ್ತದೆ ಈ ಒಂದು ಹವಾಮಾನ ಬದಲಾವಣೆಯಿಂದ? ಮುಖ್ಯವಾಗಿ ರೈತರು ಇವತ್ತಿನ ದಿವಸ ಹವಾಮಾನ ಬದಲಾವಣೆಯಿಂದ ಡ್ರಾಟ್ ಮತ್ತೆ ಫ್ಲಡ್. ಪಾಪ ನಮ್ಮ ರೈತ ಬಂದವರು ತಮ್ಮೆಲ್ಲ ತಿಳಿದಾಗೆ ಅವರು ಜಾಸ್ತಿ ಮಳೆ ಇದ್ದಾಗೂ ಹೊಲದಲ್ಲಿರ್ತಾರೆ, ಜಾಸ್ತಿ ಚಳಿ ಇದ್ದಾಗೂ ಹೊಲದಲ್ಲಿರ್ತಾರೆ, ಮತ್ತೆ ಜಾಸ್ತಿ ಹೀಟ್ ಆದಾಗೂ ಅವ್ರು ಹೊಲದಲ್ಲೇ ಇರಬೇಕಾಗುತ್ತೆ. ಹಾಗಾಗಿ ಅವರು ಮಾರಕವಾಗಿ ಈ ಒಂದು ಎಫೆಕ್ಟ್ ಆಗುತ್ತೆ, ಮಾನಸಿಕವಾಗಿ ಅವರು ತಮ್ಮ ಸಮತೋಲನ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ ಅವರಿಗೆ. ಹೌದು. ಸೊ ಹಾಗಾಗಿ ಇನ್ನೊಂದೇನಂದ್ರೆ ಈ ಮಾನಸಿಕ ತೊಂದರೆಗಳು ಎಲ್ಲಿ ಬರುತ್ತೆ ಅಂದ್ರೆ ಇಂಡೋರ್ ಏರ್ ಪೊಲ್ಯೂಷನ್, ನಮ್ಮ ಮನೆ ಒಳಗೆ ವಾಯು ಮಾಲಿನ್ಯ, ಏರ್ ಕ್ವಾಲಿಟಿ ಏನಾದ್ರು ಇದಾದ್ರೆ. ಮನೆಯಲ್ಲಿ ಹೆಣ್ಮಕ್ಳು ಅಡಿಗೆ ಮಾಡ್ತಾ ಇರ್ತಾರೆ, ಆಮೇಲೆ ಆ ಸಂದರ್ಭದಲ್ಲಿ ಅವರು ಆ ಹೊಗೆನ ಹೋಗಿ ಅವರ ಮೈಯಲ್ಲಿ ಅವರಿಂದ ಆರೋಗ್ಯ ಕೆಟ್ಟ ಹೋಗುತ್ತೆ, ಉಸಿರಿನ ಜೊತೆಗೆ ಅದನ್ನು ಉಸಿರಾಡಿಸ್ಬಿಡ್ತಾರೆ. ಸೊ ಮಾನಸಿಕ ತೊಂದರೆಗಳಿಗೆ ಮುಂದಾಗ್ತಾರೆ. ಸೊ ಆ ಸಂದರ್ಭದಲ್ಲಿ ಮತ್ತೆ ನಮ್ಮ ಆಶಾ ಕಾರ್ಯಕರ್ತರು ಮತ್ತೆ ಆರೋಗ್ಯ ಕಾರ್ಯಕರ್ತರು ಮನೆ ಮನೆಗೆ ಬಂದಾಗ ಅವ್ರಿಗೆ ಏನು ಇವ್ರಿಗೆ ತೊಂದರೆ ಆಗ್ತಾ ಇದೆ ಅದನ್ನ ಹೇಳ್ಬೇಕು. ಆಮೇಲೆ ವೈದ್ಯರ ಹತ್ರ ಹೋಗಿ ಅದನ್ನ ತೋರಿಸ್ಕೊಂಡು ಸಲಹೆ ತಗೊಂಡು ಮತ್ತೆ ಯಾವ್ದ್ರಿಂದ ಇದು ಉಂಟಾಗ್ತಾ ಇದೆ ಅದರ ಬಗ್ಗೆ ಏನ್ ಪರಿಹಾರ, ಆಹಾರ ಮತ್ತೆ ಔಷಧಿ ಮತ್ತೆ ಎಮರ್ಜೆನ್ಸಿ ಕಿಟ್ ಅಂತ ನಾವು ಹೇಳ್ತೀವಿ, ಆಶಾ ಕಾರ್ಯಕರ್ತರ ಹತ್ರ ಇರ್ತದೆ, ಅದರಿಂದ ಟ್ಯಾಬ್ಲೆಟ್ಸ್ ಆಗ್ಲಿ, ಇಂಜೆಕ್ಷನ್ಸ್ ಆಗ್ಲಿ, ಅದನ್ನೆಲ್ಲಾನು ವೈದ್ಯರ ಹತ್ರ ಸಲಹೆ ತಗೊಳ್ಳೋದ್ರಿಂದ ಇದೆಲ್ಲಾನು ನಾವು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಮತ್ತೆ ಏನ್ ಇದಕ್ಕೆ ಬೇಸಿಕ್ ಕಾರಣಗಳಿದಾವೆ, ಏರ್ ಪೊಲ್ಯೂಷನ್, ಇಂಡೋರ್ ಏರ್ ಪೊಲ್ಯೂಷನ್, ಹವಾಮಾನ ಬದಲಾವಣೆಯಿಂದ ಆಗುವಂತದ್ದು ಪರಿಣಾಮಗಳನ್ನ ನಾವು ತಡೆಗಟ್ಟಬಹುದು. ಮತ್ತೆ ಇನ್ನೊಂದು ನಾವು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಭಾರತ ಸರ್ಕಾರ ಮತ್ತೆ ಕರ್ನಾಟಕ ಸರ್ಕಾರಗಳಿಂದ ಒಂದು ಏರ್ ಕ್ವಾಲಿಟಿ ಮಾನಿಟರಿಂಗ್ ಸಮೀರ್ ಆಪ್ ಅಂತಿದೆ, ಇಂಡಿಯಾಸ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಸಮೀರ್ ಆಪ್ ಅಲ್ಲಿ. ಇದು ಸಮೀರ್ ಆಪ್ ಅಂದ್ರೆ ಸಿಸ್ಟಮ್ ಫಾರ್ ಏರ್ ಕ್ವಾಲಿಟಿ ಅಂಡ್ ವೆದರ್ ಫೋರ್ಕಾಸ್ಟ್ ಎಜುಕೇಶನ್ ಅಂಡ್ ರಿಸರ್ಚ್. ಇದರಲ್ಲಿ ನಿಮಗೆ ಏರ್ ಕ್ವಾಲಿಟಿ ಇಂಡೆಕ್ಸ್ EQA ಇಂಡೆಕ್ಸ್ ಎಷ್ಟು ಇದೆ ಅಂತಾನು ತೋರಿಸುತ್ತೆ. ಈಗ ಬ್ಯಾಂಗ್ಳೂರಲ್ಲಿ 11 ಸ್ಟೇಷನ್ ಇದಾವೆ ಬೇರೆ ಬೇರೆ ಕಡೆ, ಆಮೇಲೆ ಎಲ್ಲಾ ಜಿಲ್ಲೆಗಳಲ್ಲೂ ಮಿನಿಮಮ್ 1 ಏರ್ ಕ್ವಾಲಿಟಿ ಇಂಡೆಕ್ಸ್ ಸ್ಟೇಷನ್ ಇದಾವೆ. ಈ ಒಂದು ಆಪ್ ಅನ್ನ ನಾವು ಮೊಬೈಲ್ ಅಲ್ಲಿ ಹಾಕೊಂಡ್ರೆ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಇವತ್ತಿನ ದಿವಸ ಈ ಏರ್ ಕ್ವಾಲಿಟಿ ಇಂಡೆಕ್ಸ್ ನಮ್ಮಲ್ಲಿ ಎಷ್ಟಿದೆ ಅಂತ. ಇದರಲ್ಲಿ ಯಾವ ತರ ಇರುತ್ತೆ ಅಂತಂದ್ರೆ 0-50 AQI ಏರ್ ಕ್ವಾಲಿಟಿ ಇಂಡೆಕ್ಸ್ 0-50 ಇದ್ರೆ ಅದು ಗುಡ್ ಅಂತ ಹೇಳ್ತೀವಿ, ಒಳ್ಳೇದು ಅಂತ ಹೇಳ್ತೀವಿ. ಅಷ್ಟು ಒಳಗಡೆ ಇರಬೇಕು AQI ಇಂಡೆಕ್ಸ್, ಕನಿಷ್ಠ ಪರಿಣಾಮ ಬೀಳುತ್ತೆ ನಮ್ಗೆ ಆರೋಗ್ಯದ ಮೇಲೆ ಅದು ಒಳ್ಳೇದಿದ್ರೆ. 51-100 ಅದು ಸ್ಯಾಟಿಸ್ಫ್ಯಾಕ್ಟರಿ ಅಂತ ಹೇಳ್ತೀವಿ. ಆ ಒಂದು 51-100 AQI ಇಂಡೆಕ್ಸ್ ಇದ್ರೆ, ಏರ್ ಕ್ವಾಲಿಟಿ ಇಂಡೆಕ್ಸ್ ಇದ್ರೆ, ದುರ್ಬಲ ವ್ಯಕ್ತಿಗಳಲ್ಲಿ ಉಸಿರಾಟದ ತೊಂದರೆ ಉಂಟಾಗ್ತದೆ. ಆಮೇಲೆ ಮಾಡರೇಟ್ 101-200 ಮಾಡರೇಟ್ಲಿ AQI ಇಂಡೆಕ್ಸ್ ಇದ್ದಾಗ ಮಕ್ಕಳು ಮತ್ತೆ ಹಿರಿಯರು, ಹೃದಯ ರೋಗಿಗಳು ಮತ್ತೆ ಶ್ವಾಸಕೋಶದ ರೋಗಿಗಳು ಉಸಿರಾಟದ ತೊಂದರೆಯನ್ನು ಅನುಭವಿಸ್ತಾರೆ ಈ ಮಾಡರೇಟ್ 101-200 ಇದ್ರೆ. ಆಮೇಲೆ ಪೂರ್ AQI ಇಂಡೆಕ್ಸ್ 201-300 201-300 ವರೆಗೂ ಇದ್ದಾಗ ದೀರ್ಘಕಾಲದವರಿಗೆ ಏನಾದ್ರು ಉಸಿರಾಟದ ತೊಂದರೆ ಮತ್ತೆ ಹೃದಯ ರೋಗ ಕಾಯಿಲೆಗಳು ಉಂಟಾಗಬಹುದು. ಇದು ಪೂರ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಇದ್ರೆ. ಆಮೇಲೆ 301-400 301-400 ಏರ್ ಕ್ವಾಲಿಟಿ ಇಂಡೆಕ್ಸ್ ಇದ್ದಾಗ ಅದು ವೆರಿ ಪೂರ್ ಅಂತ ಹೇಳ್ತೀವಿ. ಇದು AQI ಇದ್ರೆ, ಏರ್ ಕ್ವಾಲಿಟಿ ಇಂಡೆಕ್ಸ್ ಇದ್ರೆ, ಹೃದಯದ ಕಾಯಿಲೆ ಶ್ವಾಸಕೋಶದ ಕಾಯಿಲೆಗಳು ಉಂಟಾಗ್ತವೆ, ಬಂದ್ಬಿಡ್ತದೆ. ಆಮೇಲೆ ಸಿವಿಯರ್ ಅಂತಾನು ಒಂದಿದೆ, 401-500 AQI ಇಂಡೆಕ್ಸ್. ಸಿವಿಯರ್ ಇದ್ದಾಗ ಅದು ಗ್ಯಾಸ್ ಚೇಂಬರ್ ತರ ಆಗೋಗ್ಬಿಡುತ್ತೆ, ಉಸಿರಾಟ ತಗೊಳ್ಳದೆ ಕಷ್ಟ ಆಗ್ಬಿಡುತ್ತೆ, ಆಮೇಲೆ ಶ್ವಾಸಕೋಶ ರೋಗಗಳ ಮೇಲೆ ಗಂಭೀರವಾದ ಪರಿಣಾಮಗಳನ್ನು ಬೀಳ್ತವೆ. ಸೊ ಇದು ಸಮೀರ್ ಆಪ್, ಅದು ಭಾರತ ಸರ್ಕಾರದ ಒಂದು ಆಪ್, ಅದು ಇರೋದು ಕರ್ನಾಟಕ ಸರ್ಕಾರ ಅದನ್ನ ಅಪ್ರೂವ್ ಮಾಡ್ತಾರೆ. ಸೊ ಅದನ್ನ ನಾವು ಫೋನಲ್ಲಿ ಅಳವಡಿಸ್ಕೊಂಡ್ರೆ ಅದರಿಂದ ಮೊಬೈಲ್ ಅಲ್ಲೇ ಅದನ್ನ ನಾವು ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ಸಮೀರ್ ಆಪ್, ಸಮೀರ್ ಆಪ್ ಅಂದ್ರೆ ಫುಲ್ ಟೋಟಲ್ ಆಗಿ ಅದು ಸಿಸ್ಟಮ್ ಫಾರ್ ಏರ್ ಕ್ವಾಲಿಟಿ ಅಂಡ್ ವೆದರ್ ಫೋರ್ಕಾಸ್ಟಿಂಗ್ ಅಂಡ್ ರಿಸರ್ಚ್. ಇದರಿಂದ ನಾವು ಡೈಲಿ ನಾವು ನೋಡ್ಕೋಬಹುದು ಯಾವ ಸಿಟಿಯಲ್ಲಿ ಎಲ್ಲಿ ಯಾವ ಏರಿಯಾದಲ್ಲಿ ಎಷ್ಟು ಇದು AQI ಇದೆ, ಅದರ ಪ್ರಕಾರವಾಗಿ ನಾವು ಯಾರ್ದಾದ್ರೂ ಏನಾದ್ರೂ ತುಂಬಾ ಉಸಿರಾಟದಲ್ಲಿ ತೊಂದರೆ ಇರೋರಿದ್ರೆ ಅವರು ಈ ಆಪ್ ಅನ್ನ ನೋಡ್ಕೊಂಡು AQI ನೋಡ್ಕೊಂಡು ಹೊರಗಡೆ ಏನಾದ್ರೂ ಕೆಲಸಕ್ಕೆ ಹೋಗ್ಬೇಕಾದ್ರೆ ಆ ಏರಿಯಾದಲ್ಲಿ ಎಷ್ಟು AQI ಇದೆ ಅಂತ ನೋಡ್ಕೋಬಹುದು. ಅದು ಒಳ್ಳೆಯ ಕ್ರಮ ತಗೊಂಡು ಮಾಸ್ಕ್ ಹಾಕೊಂಡು ಹೋಗ್ಬೋದು. ಇಲ್ಲ ತುಂಬಾ ವೆರಿ ಸಿವಿಯರ್ ಪೂರ್ ಆತರ ಇದ್ದಾಗ AQI ಅಲ್ಲಿ ಅವಾಯ್ಡೇ ಮಾಡಬಹುದು, ಅಲ್ಲಿ ಹೋಗೋದೇ ಗೊತ್ತಾಗುತ್ತೆ. ಸೊ ಇದನ್ನ ನಾನು ನಮ್ಮ ಕರ್ನಾಟಕ ಜನತೆಗೆ ಒಂದು ಹೇಳೋದೇನಂದ್ರೆ ಇದನ್ನ ಮಾನಿಟರ್ ಮಾಡಿಕೊಂಡ್ರೆ ನಾವು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಏನ್ ಬೀಳ್ತಾ ಇದೆ ಇವತ್ತಿನ ದಿವಸ ಅದನ್ನ ನಾವು ತಡೆಗಟ್ಟಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಡಾಕ್ಟರ್, ಈಗ ಹವಾಮಾನ ಬದಲಾವಣೆಯಿಂದ ಜಗತ್ತಿನಾದ್ಯಂತ, ಅದೇ ತರ ಭಾರತದಾದ್ಯಂತ, ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಊರಿನಲ್ಲೂ ಕೂಡ ಈ ಹವಾಮಾನ ಬದಲಾವಣೆಯಿಂದ ಏರಿಳಿತ ಉಂಟಾಗ್ತಾನೆ ಇದೆ. ಈ ಸಂದರ್ಭದಲ್ಲಿ ಹವಾಮಾನ ಬದಲಾವಣೆಯಿಂದ ಇನ್ನೂ ಜಾಸ್ತಿ ಪರಿಣಾಮಗಳು ಬಂದೇ ಬರ್ತದೆ, ಅದನ್ನ ನಾವು ಸಾಕಷ್ಟು ಅವುಗಳನ್ನು ತಡೆಗಟ್ಟುವ ಒಂದು ವಿಚಾರದಲ್ಲಿ ಯಾವ ಒಂದು ಸಂದೇಶ ನಮ್ಮ ಜನರಿಗೆ ತಾವು ಕೊಡಕ್ಕೆ ಇಷ್ಟಪಡ್ತೀರಿ ಹೇಳಿ. ನಮ್ಮ ಪರಿಸರವೇ ನಮ್ಮ ಆರೋಗ್ಯ, ಹವಾಮಾನ ಬದಲಾವಣೆ ಹೊಂದಿಕೊಳ್ಳೋಣ, ಮುನ್ನೆಚ್ಚರಿಕೆ ವಹಿಸೋಣ, ಆರೋಗ್ಯವಂತ ಕರ್ನಾಟಕ ಹಾಗೂ ಆರೋಗ್ಯಕರ ಮುಂದಿನ ಪೀಳಿಗೆ ನಮ್ಮ ಗುರಿ. ಈ ಒಂದು ಸಂದೇಶವನ್ನು ನಮ್ಮ ಜನತೆಗೆ ನಾನು ಕೊಡಲಿಕ್ಕೆ ಬಯಸ್ತೀನಿ. ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಸಂದೇಶವನ್ನು ಮುಖ್ಯವಾಗಿ ನೋಡಿಕೊಂಡು ಪಾಲಿಸಿ ಮಾಡಿಕೊಂಡು ನಾವು ಮುಂದೆ ಹೋಗೋದು ಒಳ್ಳೆಯದು ಅಂತ ನನ್ನ ಒಂದು ಈ ಜನರಲ್ಲಿ ಅಭಿಪ್ರಾಯವಾಗಿದೆ. ತುಂಬಾ ಸಂತೋಷ ಡಾಕ್ಟ್ರೆ. ಪ್ರಸ್ತುತ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಯ ಅದರಲ್ಲೂ ಬೆಂಗಳೂರಿನ ಕಚೇರಿಯಲ್ಲಿ ಉಪನಿರ್ದೇಶಕರಾಗಿರುವ ಡಾಕ್ಟರ್ ಮೊಹಮ್ಮದ್ ಶರೀಫ್ ಅವರು ಹವಾಮಾನ ಬದಲಾವಣೆಯಿಂದ ನಮ್ಮ ಆರೋಗ್ಯದ ಮೇಲೆ ಯಾವ್ಯಾವ ದುಷ್ಪರಿಣಾಮ ಉಂಟಾಗುತ್ತೆ ಮತ್ತೆ ಇದರಿಂದ ನಾವು ಹೊರಬರೋದು ಹೇಗೆ, ಅತಿ ಸೂಕ್ಷ್ಮವಾದ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಒದಗಿಸಿದ್ದಕ್ಕೆ ಡಾಕ್ಟರ್ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇದು 17ನೇ ಸೆಷನ್ ಹವಾಮಾನ ಮಿತ್ರದು. ಆಮೇಲೆ ನಮ್ಗೆ ಸಾಕಷ್ಟು ಜನ ನಮ್ದು 16ನೇ ಪ್ರೋಗ್ರಾಮ್ ಬಗ್ಗೆ ಅವರು ಅನಿಸಿಕೆಯನ್ನ ತಿಳಿಸಿದ್ದಾರೆ. ಈಗ ಮಹಾದೇವ್ ಸೊಸಾಲೆ ಟಿ ನರಸೀಪುರ ಇಂದ ಹೇಳ್ತಾ ಇದ್ದಾರೆ. ಅವರು 1.5 ಎಕರೆಯಲ್ಲಿ ಭತ್ತ ಬೆಳೆಸಿದ್ರು, ಅದು ಮಲೆ ಆಶ್ರಯದಲ್ಲಿ ಅವರು ಬೆಳೆಸಿದ್ರು. ಈ ಸರಿ ಏನಂತಂದ್ರೆ ಈ ತಾಪಮಾನ ಸಾಕಷ್ಟು ಅದು ಜಾಸ್ತಿ ಆಯ್ತು. ಆಮೇಲೆ ಹೀಟ್ ಇಂದ ಸುಮಾರು ಗಿಡಗಳು ಎಲ್ಲ ಒಣಗ್ತಾ ಬಂತು. ಆಮೇಲೆ ಈ ಮಳೆನೂ ಒಂದೆರಡು ದಿವಸ ಬಂತು, ಬಟ್ ಬಹಳ ಜೋರಾಗಿ ಬಂತು. ಅದರಿಂದ ಅವ್ರಿಗೆ ಸಾಕಷ್ಟು ಹಾನಿ ಆಗಿದೆ ಅಂತ ನಮ್ಗೆ ತಿಳಿಸಿದ್ದಾರೆ. ಬಸವರಾಜ್ ಅವರು ಜಮಖಂಡಿ ಇಂದ ನಮ್ಗೆ ತಿಳಿಸಿದ್ದಾರೆ. ಅವರು ಮುಸ್ಕಿನ ಜೋಳ ಆಮೇಲೆ ಜೋಳ ಅವರು ಬೆಳೆಸಿದ್ರು 3 ಎಕರೆನಲ್ಲಿ. ಆಮೇಲೆ ಕಟಾವು ಟೈಮ್ನಲ್ಲಿ ಏನಿದೆ ಅಂದ್ರೆ ಸುಮಾರು ಮಳೆ ಬಂದ್ಬಿಡ್ತು, ಅದರಿಂದ ಅವ್ರಿಗೆ ಸುಮಾರು 60% ಲಾಸ್ ಆಗಿದೆ ಅಂತ ಅವರು ತಿಳಿಸಿದ್ದಾರೆ. ಆಮೇಲೆ ಮೋಹನ್ ಕುಮಾರ್ ಪುತ್ತೂರ್ ಸೌತ್ ಕ್ಯಾಂಟ್ರಿಯಿಂದ ಹೇಳಿದ್ದಾರೆ, ಈ ಸಲ ಅವ್ರಿಗೆ ಸಿಕ್ಕಾಪಟ್ಟೆ ಮಳೆ, ನಿರಂತರ ಮಳೆ ಬಂದಿದೆ. ಅದರಿಂದ ಏನಾಗಿದೆ ಅಂದ್ರೆ ಈ ಬಡ್ರಾಟು ಕೋಕೋನಟ್ ನಲ್ಲಿ, ಅರೆಕಟ್ ನಲ್ಲಿ ಅರೆಕಾ ಆಮೇಲೆ ಕೋಕೋನಟ್ ನಲ್ಲಿ ಬಹಳ ಹೆಚ್ಚಾಗಿದೆ. ಸುಮಾರು 90% ಅಡಿಕೆ ಗಿಡಗಳಿಗೆಲ್ಲ ಈ ಬಡ್ರಾಟ್ ಫಂಗಸ್ ಶಿಲೀಂಧ್ರ ನಾವು ಏನ್ ಹೇಳ್ತೀವಿ ಅದು ಅಂಟ್ಕೊಂಡ್ಬಿಟ್ಟಿದೆ. ಸೊ ಇದರಿಂದ ಅವ್ರಿಗೆ ಸುಮಾರು 20-30% ಈಲ್ಡ್ ಲಾಸ್ ಆಗಿದೆ. ಆಮೇಲೆ ಇದರಿಂದ ಉದುರುವಿಕೆನೂ ಬಹಳ ಹೆಚ್ಚಾಗಿದೆ, ಯಾಕಂದ್ರೆ ಕಾಯಿ ಕಟ್ಟಕ್ ಮುಂಚೆನೆ ಸಾಕಷ್ಟು ಇಮ್ಮೆಚ್ಯೂರ್ ನಟ್ಸ್ ಉದುರುವಿಕೆ ಆಯ್ತು. ಇದರಿಂದ ಆನ್ ಅನ್ ಆವರೇಜ್ ಅವ್ರಿಗೆ 15-20% ಲಾಸ್ ಆಗಿದೆ. ಅವರು ಸರ್ಕಾರನ ಮನವಿ ಮಾಡಿದ್ದಾರೆ ಏನಾದ್ರೂ ಅವ್ರಿಗೆ ಕಾಂಪನ್ಸೇಷನ್ ಆರ್ ಕ್ರಾಪ್ ಇನ್ಶೂರೆನ್ಸ್ ಕೊಡಕ್ಕೆ, ಯಾಕಂದ್ರೆ ಇದರಿಂದ ಸುಮಾರು ಅಡಿಕೆ ಬೆಳೆಗಾರರಿಗೆ ಬಹಳ ಹಾನಿಯಾಗಿದೆ. ಆಮೇಲೆ ರಮೇಶ್ ಕೊಪ್ಪ ಚಿಕ್ಕಮಗಳೂರಿಂದ ಹೇಳ್ತಾರೆ, ಅವ್ರಿಗೆ ಈ ಸಲ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಸೊ ಇದರಿಂದ ಏನಾಗಿದೆ ಅಂದ್ರೆ ಅಡಿಕೆಗೆ ಈ ಹಳದಿ ರೋಗ ಅಂದ್ಕೊಂಡ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಹಳದಿ ರೋಗ ಇಂದ ಸಾಕಷ್ಟು ಮರಗಳೆಲ್ಲ ನಾಶ ಆಗಿದೆ. ಸೊ ಕಾಫಿನಲ್ಲಿನೂ ಅವ್ರಿಗೆ ಸಾಕಷ್ಟು ರೋಗಗಳು ಬಂದಿದೆ. ಇದರಿಂದ ಅವ್ರದ್ದು ಈಲ್ಡ್ ಇಳುವರಿ ಆಮೇಲೆ ಆದಾಯನೂ ಸಾಕಷ್ಟು ಕಡಿಮೆ ಆಗಿದೆ ಅಂತ ನಮ್ಗೆ ತಿಳಿಸಿದ್ದಾರೆ. ರವಿ ಹುಬ್ಳಿಯಿಂದ ನಮ್ಗೆ ತಿಳಿಸಿದ್ದಾರೆ, ಈ ಸಲ ಧಾರವಾಡನಲ್ಲಿ ಏನಾಗಿದೆ ಅಂದ್ರೆ ಮಾರ್ಕೆಟ್ ರೇಟ್ ಅವ್ರ ಕ್ರಾಪ್ಸ್ಗೆ ಅಷ್ಟು ಚೆನ್ನಾಗಿ ಇಲ್ವಂತೆ, ಅಂದ್ರೆ ಅವ್ರಿಗೆ ಸಾಕಷ್ಟು ಕಡಿಮೆ ಮಾರ್ಕೆಟ್ ರೇಟ್ ಸಿಕ್ಕತ್ತೆ. ಸೊ ಅವರು ಮಳೆ ಆಶ್ರಯದಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಸೊ ಈ ಹವಾಮಾನ ಬದಲಾವಣೆಯಿಂದ ಅವ್ರಿಗೆ ಸಾಕಷ್ಟು ನಾಶ ಆಗಿದೆ ಅಂತ ನಮ್ಗೆ ಅವರು ತಿಳಿಸಿದ್ದಾರೆ. ಆಮೇಲೆ ರಾಜಪ್ಪ ಬೊಮ್ಮನಹಳ್ಳಿ ಬೆಳ್ಳಾರಿಯಿಂದ ನಮ್ಗೆ ಹೇಳಿದ್ದಾರೆ, ಅವರು ಶೇಂಗಾ ಹತ್ತಿ ಮುಸ್ಕಿನ ಜೋಳ ಆಮೇಲೆ ರಾಗಿ ಬೆಳೆಸ್ತಾರೆ. ಆಮೇಲೆ ಇದರಿಂದ ಏನಾಗಿದೆ ಅಂದ್ರೆ ಸಾಕಷ್ಟು ಮಳೆ ಇಂದ ಅವ್ರಿಗೆ ಸಾಕಷ್ಟು ಹಾನಿ ಆಗಿದೆ. ಇದರಿಂದ ಒಬ್ಬ ಕ್ರಾಪು ಲಾಸ್ ಆಗಿದೆ. ಸುಮಾರು 50,000 ರೂಪಾಯಿ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಆಗಿದೆ. ಸೊ ಅವ್ರಿಗೆ ಈ ಲಾಸು ಮತ್ತೆ ಆದಾಯನೂ ಕಡಿಮೆ ಬಂದಿದೆ ಅಂತ ನಮ್ಗೆ ತಿಳಿಸಿದ್ದಾರೆ. ಮಿಕ್ಕಿದ್ದು ಸುಮಾರು ಜನ ನಮ್ಗೆ ಮಾತಾಡ್ಸಿದ್ದಾರೆ. ಹವಾಮಾನ ಮಿತ್ರ ಏನ್ ನಾವು ಪ್ರೋಗ್ರಾಮ್ ಪ್ರತಿ ಅಥವಾ ಆಲ್ಟರ್ನೇಟ್ ಫ್ರೈಡೇ ಅಥವಾ ಶುಕ್ರವಾರ ನಾವು ಏನ್ ಬ್ರಾಡ್ಕಾಸ್ಟ್ ಮಾಡ್ತೀವಿ, ಇದರಿಂದ ಅವ್ರಿಗೆ ಸಾಕಷ್ಟು ಸೌಲಭ್ಯ ಸಿಗ್ತಾ ಇದೆ, ಮತ್ತೆ ಅವರು ಇದರಿಂದ ಸಾಕಷ್ಟು ಉಪಯೋಗನೂ ಪಡೆಯುತ್ತಾ ಇದ್ದಾರೆ ಅಂತ ಅವರು ನಮ್ಗೆ ತಿಳಿಸಿದ್ದಾರೆ. ಥ್ಯಾಂಕ್ ಯು. ವಿಜ್ಞಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನ ಪಡೆಯಲಾಗ್ತಾ ಇದೆ. ತಾವು ಪ್ರಶ್ನೆ ಅಥವಾ ಸಂದೇಶವನ್ನ ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488, 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಬಹುಮಾನ ಸಖಿ ಯೋಜನೆ. ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .com ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ಮಾಡಿ ಕುಶಾಲಿ ಹಮಾರಿ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಾಗಪ್ಪ ಸಣ್ಣಕೂಸು ಗೌಡ ಹಾಗೂ ಸಂಗಡಿಗರಿಂದ ಹಾಲಕ್ಕಿ ಸಂಪ್ರದಾಯದ ಪದಗಳು. ಸಿಕ್ಕವ ನಿಲ್ಲುವನೋ ಯಮನ ಕೈಯ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಯಮನ ಕೈಯಲ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಯಮನ ಕೈಯ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಯಮನ ಕೈಯ ಸಿಕ್ಕದೆ ಓಡುವನೋ. ಕಮ್ಮ ಮಕ್ಕಳು ಒಟ್ಟುವ ಕಾಲಕ್ಕೆ ಗಗ್ಗಲ ನದಿ ದಟ್ಟೆ ಪೋದರು, ಸಿಕ್ಕವ ನಿಲ್ಲುವನೋ ಸಿಕ್ಕವ ನಿಲ್ಲುವನೋ ಯಮನ ಕೈಯಲ್ಲ ಸಿಕ್ಕದೆ ಓಡುವನೋ. ಅಕ್ಕಮ್ಮ ಮಕ್ಕಳ ಒಟ್ಟುವ ಕಾಲಕ್ಕೆ ಗಗ್ಗಲ ನಡಿಗೆಟ್ಟೆ ಪೋದರು, ಸಿಕ್ಕವ ನಿಲ್ಲುವನೋ ಸಿಕ್ಕವ ನಿಲ್ಲುವನೋ ಯಮನ ಕೈಯ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಯಮನ ಕೈಯಲ್ಲ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಯಮನ ಕೈಯಲ್ಲ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಯಮನ ಕೈಯ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ. ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ, ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ, ಎದ್ದುವಗಲ ಮುನಿಯಡಗಲ ತಟ್ಟಲೆ ಮುದ್ದು ಸುರ್ಪಂದರ ವಿಠಲ ಸನಸಿಗಾರ, ಸಿಕ್ಕವ ನಿಲ್ಲುವನೋ ಸಿಕ್ಕವ ನಿಲ್ಲುವನೋ ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನೋ. ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ, ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ, ಎದ್ದು ಹೋಗಲ ಮುನ್ನ ಎಡಗಲ ತಟ್ಟಲು ಮುದ್ದು ಸಿಕ್ಕವ ನಿಲ್ಲುವನೋ, ಸಿಕ್ಕವ ನಿಲ್ಲುವನೋ ಅಮ್ಮನ ಕೈಯ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಅಮ್ಮನ ಕೈಯ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಅಮ್ಮನ ಕೈಯ ಸಿಕ್ಕದೆ ಓಡುವನೋ. ರಂಗಯ್ಯ ತಯಾರು ಇಲ್ಲದೆ ಕುಡಿದ, ರಂಗಯ್ಯ ತಯಾರು ಇಲ್ಲದೆ ಕುಡಿದ, ದಾರಿಯ ನದಿಗಟ್ಟೆ ಹೋಯಿತು ಎನ ತಲೆ ಹೋರಾಟಗಳ ಮಾಡಿದ ರಂಗಯ್ಯಕ ಹೋರಾಟಗಳ ಮಾಡಿದ ಸಿಕ್ಕವನೇಲುವನು ಅಮನ ಕೈಯಲ್ಲ ಸಿಕ್ಕದೆ ಓಡುವನೋ ರಂಗಯ್ಯನು ಇಲ್ಲದೆ ಕೂಡಿದ ರಂಗಯ್ಯನು ಯಾರು ಇಲ್ಲದೆ ಕೂಡಿದ ನಾರಿಯ ನೆಲೆಗಟ್ಟಿ ಹೋಗಿತ್ತು ಎನ್ನತ್ತಾಗ ಹೋರಾಟಗಳ ಮಾಡಿದ ರಂಗಯ್ಯ ಹೋರಾಟಗಳ ಮಾಡಿದ ಸಿಕ್ಕವನೇಲುವನು ಅಮನ ಕೈಯ ಸಿಕ್ಕದೆ ಓಡುವನು ಮಡದಿ ಸಣ್ಣು ಹುಳಂದೆ ಗಂಡ ದಂಡಿಗೆ ಗೋದೋ ಲಂದೆ ಗಂಡ ದಂಡಿಗೆ ಗೋದೋ ಮಡದಿ ಸಣ್ಣು ಹುಳಂದೆ ಗಂಡ ದಂಡಿಗೆ ಗೋದೋ ಗಂಡ ದಂಡಿ ಗೋದೋ ದಂಡಿ ಹೋಗುವಾಗೆ ಏನ ನೆಟ್ಟೆವೋದು ಗಂಡ ಏನ ನೆಟ್ಟೆವೋದು ಏನ ನೆಟ್ಟೆವೋದು ಗಂಡ ಬಾಳೆ ನೆಟ್ಟೆವೋದು ಗಂಡ ಬಾಳೆ ನೆಟ್ಟೆವೋದು ಏನ ನೆಟ್ಟೆವೋದು ಗಂಡ ಬಾಳೆ ನೆಟ್ಟೆವೋದು ನೆಟ್ಟೆವಾದೋ ಗಂಡ ಬಾಳೆ ನೆಟ್ಟೆವಾದೋ ಗಂಡ ಬಾಳೆ ನೆಟ್ಟೆವಾದೋ ಬಾಳೆ ನಾರಿ ದಂಗೆ ಎರದಾಳು ಎನ ಮಡೋದಿಯೋ ನೆರದಾಳು ಎನ ಮಡದಿಯೋ ಒಂದರ ಸೀನ ಮ್ಯಾಲೆ ಮನೆಗೆ ನಾದಾರ ಬಂದು ಗಂಡ ಮನೆಗೆ ನಾದಾರ ಬಂದು ಮನೆಗೆ ನಾದಾರ ಬಂದೆ ಬಾಗಿಲಾಗ ನಿಂತೆ ಕಂಡು ಬಾಗಿಲಾಗ ನಿಂತೆ ಕಂಡು ಬಾಗಿಲಾಗ ನಿಂತೆ ಕಂಡೆ ಮನೆಯ ಹಾಲ್ಯಾರಂದೆ ಕರಿದೋ ಗಂಡ ಮನೆಯ ಹಾಲ್ಯಾರಂದೆ ಕರೆದೋ ಮನೆಯ ಹಾಲ್ಯಾರಂದೆ ಕರಿದೋ ಗಂಡ ಮಡದಿ ಹಿತಾಹ ನದಳೋ ಕರೆದ ಗಂಡ ಮಡದಿ ಹಿತಾಹ ನದಳೋ ಮನೆಯ ಹಾಲ್ಯಾರಂದೆ ಕರಿದ ಗಂಡ ಮಡದಿ ಹಿತಾಹ ನದಳೋ ಯಾರಂದೆ ಕರಿದ ಗಂಡ ಮಡದಿ ತಾನದಳು ನಾಳ ಗಂಡ ಕಾಲಿಗೆ ನೀರಿ ಎಂದ ಮಡದಿ ತಾನದಳು ಕಾಲಿಗೆ ನೀರೆ ಬಂದಳು ಮಡದಿ ಎರಗೊಟ್ಟೆ ಬಂದಳು ಮಡದಿ ಎರಗೊಟ್ಟೆ ಬಂದಳೆ ಕಾಲಿಗೆ ನೀರರಿ ಎಂದು ಮಡದಿ ಎರಗೊಟ್ಟೆ ಬಂದಳು ಕಾಲಿಗೆ ನೀರರಿ ಎಂದು ಕಾಲಿಗೆ ನೀರರುವಕ್ಕೆ ನಿನ್ನೆಗ ತಂದ ನೀರೋ ಕಾಲಿಗೆ ನೀರರುವಕ್ಕೆ ಇನ್ನಾಗ ತಂದ ನೀರೋ ನಿನ್ನೆಗ ತಂದ ನೀರೋ ಮೊನ್ನೆಗೆ ಮಾಡಿ ದಡುಗೆ ತಂದ ನೀರೋ ಮೊನ್ನೆಗೆ ಮಾಡಿ ದಡುಗೆ ಮೊನ್ನೆಗೆ ಮಾಡಿ ದಡುಗೆ ನಿಮ್ಮಂತ ಗೆಣೆಗಾರ ಬಂದೆ ನಡೆದೆ ನಿಮ್ಮಂತ ಗೆಣೆಗಾರ ಬಂದೆ ನಿಮ್ಮಂತ ಗೆಣೆಗಾರ ಬಂದೆ ಉಂಡೆ ತಿಂದೆ ಬಂದೋ ಗೆಣೆಗಾರ ಬಂದೆ ಉಂಡೆ ತಿಂದೆ ಬಂದೋ ನಿಮ್ಮಂತ ಗೆಣೆಗಾರ ಬಂದೆ ಉಂಡೆ ತಿಂದೆ ಬಂದೋ ಬಂದೆ ಉಂಡೇ ತಿಂದೆ ವಾದೋಂತ ಗೆಣೆಗಾರ ಬಂದೆ ಉಂಡೇ ತಿಂದೆ ವಾದೋ ನಿಮ್ಮಂತ ಗೆಣೆಗಾರ ಬಂದೆ ಉಂಡೇ ತಿಂದೆ ವಾದೋ ಯಾವಾಗ ಕಲಿತೆ ಮಡದೆ ಮುದ್ದೆ ಯಾವಾಗ ಕಲಿತೆ ಮಡದೆ ನೆಟ್ಟ ಸಹ ನೆಟ್ಟ ಹಂಗಳವೋದಿಲ್ಲೋ